ಗ್ರಾಮಾಂತರಂಗ. ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ತೋಟಗಾರಿಕಾ ಅನುಭವ, ಈ ಕುರಿತು ಶ್ರೀ ಹನುಮಂತಪ್ಪ ಹುಣಸೇಹಾಳ್ ಅವರೊಂದಿಗೆ ಸಂದರ್ಶನ, ಕೆಲವು ಜನಪದ ಗೀತೆಗಳನ್ನು ಸಹ ಕೇಳುವಿರಿ. ಆರಂಭಕ್ಕೆ ಕೇಳಿ, ಕೃಷಿ ಹಾಗೂ ತೋಟಗಾರಿಕಾ ಅನುಭವ, ಈ ಕುರಿತು ಶ್ರೀ ಹನುಮಂತಪ್ಪ ಹುಣಸೇಹಾಳ್ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹುಣಸೇಹಾಳ್ ಗ್ರಾಮದ ರೈತರಾಗಿರ್ತಕ್ಕಂಥ ಹನುಮಂತಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಅವರ ಈ ತೋಟಗಾರಿಕೆ ಬೆಳೆಗಳ ಕೃಷಿಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ನಮಸ್ಕಾರ ಹನುಮಂತಪ್ಪರೇ. ನಮಸ್ಕಾರ ಸರ್. ಹನುಮಂತಪ್ಪರೇ, ಎರಡು ಸರ್ ಹುಣಸೇಹಾಳ್ ಹೌದ್ರಿ ಸರ್? ನಿಮ್ಮ ಊರು ಹೌದ್ರಿ ಸರ್? ಯಲಬುರ್ಗದಿಂದ ಎಷ್ಟು ದೂರ ಆಗ್ತದೆ? ಯಲಬುರ್ಗಿಲಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ ಸರ್. ನಿಮಗೆ ಸಂಚಾರಕ್ಕೆ ಹತ್ತಿರ ಇದೆ? ಹೌದ್ರಿ ಸರ್, ಒಂದು 25 ಕಿಲೋಮೀಟರ್. ಟ್ರಾನ್ಸ್ಪೋರ್ಟ್ಗೆ ಏನು ಸಮಸ್ಯೆ ಇಲ್ಲ? ಸಮಸ್ಯೆ ಅಲ್ರಿ ಸರ್. ನಿಮ್ಮ ತೋಟದಲ್ಲಿ ಬರ್ತಕ್ಕಂಥ ಬೆಳೆಗಳು ಮಾರಾಟಕ್ಕೆ ಎಲ್ಲ ಐತ್ರಿ, ರೋಡಿನ ಪಕ್ಕಕ್ಕೆ ಐತ್ರಿ ಸರ್. ಹೌದಾ? ಹೌದ್ರಿ ಸರ್. ಈಗ ಹೇಳಿ, ಈಗ ನಿಮಗೆ ಸುಮಾರು ಎಷ್ಟು ವರ್ಷ ವಯಸ್ಸು? ನಮ್ಗ ಒಂದು 38 ವರ್ಷ ವಯಸ್ಸು ರೀ ಸರ್. 38 ವರ್ಷ. ಹೌದ್ರಿ ಸರ್. ಈ ಕೃಷಿ ಯಾವಾಗ್ಲಿಂದ ನೀವು ರೂಢಿ ಮಾಡ್ಕೊಂಡ್ರಿ? ನಾವು ಈಗ ಒಂದು 6-7 ವರ್ಷದಿಂದ ಮಡಿಕೆಂತ ಬಂದ್ರಿ ಸರ್. ಮೊದಲು ನಾವು ಸಜ್ಜಿ ಗೋಯಂಜೋಳ ಇಂಥವೆಲ್ಲ ನಾವು ಮಾಡ್ತಿದ್ವಿ ಸರ್. ಅಲ್ಲಿಂದ ಇಂಥ ನಮ್ಮ ಇಲಾಖೆಯವ್ರು ಹಿಂಗೆ ನಿಮ್ದಿಷ್ಟೆಲ್ಲ 50 ಎಕರೆ ಜಮೀನು ಇದ್ರೂ ಒಂದು ಅರ್ಧ ತೋಟಗಾರಿಕೆ ಬೆಳೆ ಮಾಡ್ರಲ್ಲಪ್ಪ ಅಂತ ನಮ್ಗೊಂದು ಸಲಹೆ ಕೊಟ್ರಿ ಸರ್. ಆ ಪ್ರಕಾರ ನಾವು ಮತ್ತೆ ಒಂದು ಮಾವು ಮಾಡಿದ್ರಿ. ಒಂದು ಯಾವಾಗ್ಲಿಂದ? ನಾವು 2008 ಮತ್ತೆ ಮಾವು ಮಾಡಿದ್ರಿ ಸರ್. ಮಾವು ಫಸ್ಟ್? ಹೌದ್ರಿ ಸರ್. ಅದ್ರ ಒಂದು 600 ಸಸಿ ತರಿಸಿರಿ ಸರ್ ಮಹಾರಾಷ್ಟ್ರದಿಂದ. 600 ಸಸಿ ತರಿಸಿ ನಮ್ಗ ನಾಟಿ ಮಾಡಿ ಒಂದು 4 ವರ್ಷ ಬೆಳೆಸಿಂದ ಅಲ್ಲಿಂದ ನಮ್ಮ ಫಲವತ್ತಿ ಬಂತ್ರಿ ಸರ್. 2008 ಶುರು ಮಾಡಿದ್ರಿ? ಹೌದ್ರಿ ಸರ್. ಮಾವು? ಹೌದ್ರಿ. ಅದು 6 ಎಕರೆ ಶುರು ಮಾಡಿದ್ರಿ ಸರ್ ಸ್ಟಾರ್ಟಿಂಗ್. ಆಮೇಲೆ ಮತ್ತೆ 2015 ಮತ್ತೆ 4 ಎಕರೆ ಶುರು ಮಾಡಿದ್ರಿ ಸರ್. ಓಹೋ. ಮತ್ತೆ ಅದು ಮುಗಿದ್ರಿಂದ 15 ಮತ್ತೆ ಪಪ್ಪಾಯಿ ಬಂದ್ರಿ ಸರ್. ಈಗ 10 ಎಕರೆ ಮಾವು ಇದೆ? ಹೌದ್ರಿ ಸರ್. ಎಷ್ಟು ಗಿಡಗಳು ಕೂತಿದ್ವಿ? ಅದಕ್ಕೆ 20-20 ಗಡಿ ಅಂತ್ರಿ. 100-600 ಸಸಿ ಕುಂದಿರ್ಸಿ ರೀ 6 ಎಕರೆಕ್. 600 ಸಸಿ ಕೂತು? ಹೌದ್ರಿ ಸರ್. ಪ್ರತಿ ವರ್ಷ ನಿಮಗೆ ಬೆಳೆ ಬರ್ತಾ ಇದೆ? ಹೌದ್ರಿ ಸರ್, ಪ್ರತಿ ವರ್ಷ ನಮ್ಮ ಬೆಳೆ ಬರ್ತಾ ಇದ್ರಿ. ಯಾವ ಮಾವು? ಅದು ಕೇಸರಿ ಸರ್. ಕೇಸರಿ? ಹೌದ್ರಿ. ಒಂದು 4 ಎಕರೆದಾಗ ಒಂದು 3 ಎಕರೆ ಹೊಲ ಅಲ್ಫಾನ್ಸ್ ಹಾಕಿರಿ ಸರ್. ಅಲ್ಫಾನ್ಸ್? ಹೌದ್ರಿ. ಉಳ್ದದ್ದು ಅಷ್ಟೇ ಕೇಸರ ಸರ್. 3 ಎಕರೆ ಅಲ್ಫಾನ್ಸು, ಮತ್ತೆ 1-7 ಎಕರೆ ಕೇಸರ್. ಕೇಸರ್? ಹೌದ್ರಿ ಸರ್. ಯಾವ್ದು ಮಾರ್ಕೆಟ್ ಅಲ್ಲಿ ಹೆಚ್ಚು ಬೇಡಿಕೆ? ಯಾವ ಮಾರ್ಕೆಟ್ ಕೇಸರ ಬೇಡಿಕೆ ಜಾಸ್ತಿ ಐತೆ? ಬೇಡಿಕೆ ಇದೆ. ಹೌದ್ರಿ ಸರ್. ವರ್ಷ ಎಷ್ಟು? 7 ಎಕರೆ ಅಂದ್ರೆ ಎಷ್ಟು ಹಣ್ಣು ನಿಮ್ಗೆ ಪ್ರಾಡಕ್ಟ್ ಸಿಗ್ತದೆ ಈಗ ವರ್ಷಕ್ಕೆ? ನಮ್ಗ ನೋಡ್ರಿ, ನಾವು ಅದು ಅಷ್ಟು ನಾವು ಇದನ್ನ ಮಾಡಕ್ ಆಗಲ್ಲ. ಅನ್ನಕ್ಕ ರೀಜಿ ಕೊಟ್ಟಿರಿ ಸರ್ ವರ್ಷಕ್ಕೆ. ಎಲ್ಲ ಅವ್ರ ಮೇಂಟೈನ್ ಮಾಡ್ಕೊಂಡ್ ನಮ್ಗ ವರ್ಷಕ್ಕೆ 8 ಲಕ್ಷ ಆದಾಯ ಕೊಡ್ತಾರೆ ಸರ್ ಅವ್ರು. ಎಲ್ಲ ಅವ್ರ ಎಣ್ಣೆ ಹೊಡ್ಕೊಂತಾರೆ ಎಲ್ಲ. 7 ಎಕರೆ ಮಾವಿಂದ 8 ಲಕ್ಷ ರೂಪಾಯಿ? ಹೌದ್ರಿ ಸರ್. ನಿಮಗೆ ವಾರ್ಷಿಕ ಆದಾಯ? ಹೌದ್ರಿ ಸರ್. ಆದ್ರೆ ನೀವು ಅದನ್ನ ಲೀಸ್ ಕೊಟ್ಬಿಡ್ತೀರಿ? ಹೌದ್ರಿ ಸರ್. ಗಿಡಗಳ ಪಾಲನೆ ಪೋಷಣೆ ಎಲ್ಲ ಅವ್ರದ್ದು? ಎಲ್ಲ ಅವ್ರದ್ರ ಸರ್. ಇಷ್ಟೆಲ್ಲ ನಾವ್. ನೀವೇನು ನೀರ್ ಚಾಲು ಮಾಡಿಕೊಡೋದ್ರ ಸರ್? ಅವ್ರೆಲ್ಲ ಇರಿಸ್ಕೊಂತಾರ್ರಿ, ಅದಕ್ಕೆ ನಾವೆಲ್ಲ ಮೇಂಟೆನೆನ್ಸ್ ನೋಡ್ಕೊಂತ ಹೊಂಟಿರ್ತೀವಿ. ಈಗ ಹಣ್ಣಿಗಾಗ್ಲಿ, ಕಾಯಿ ಕಟ್ಟುವಾಗಲಿ, ಹೂ ಕಟ್ಟುವಾಗಲಿ ಏನಾದ್ರೂ ಸಮಸ್ಯೆಗಳು ಬರ್ತಾವ? ಅದಕ್ಕೆ ಏನಾರಿತ್ತಂದ್ರೆ ಅದಕ್ಕೆ ನಾವು ಇಲ್ಲಿ ನಮ್ಮ ಇಲಾಖೆಯಿಂದ ಸರ್ ಹಿಂಗೆ ಏನಾಕತ್ತಂದ್ರೆ ಅದಕ್ಕೆ ಏನೇನು ಸಮಸ್ಯೆಗಳು ಬರ್ತಾವೆ? ಬರ್ತಾವ್ರಿ ಸರ್. ಒಂದಿಟ್ಟು ಬೂದಿ ರೋಗ ಏನೋ ಒಂಚೂರು ಕಾಣಿಸ್ತತ್ತ, ವಾತಾವರಣ ಕ್ಲಿಯರ್ ಇದ್ರೆ ಏನೋ ಬರಗಲ್ಲ ಸರ್, ಇದಾಗುತ್ತೆ. ಒಂದೇಳೆ ಅದು ಬಂತಂದ್ರೆ ಇಂಥವು ಆರ್ಗ್ಯಾನಿಕ್ ಇಂಥವು ಹಿಂಗೆ ಹೊಡ್ರಿ ಹಿಂಗಿಲ್ಲ ಅಂತ ಹೇಳಿದ್ರೆ ಅದನ್ನ ಹಂಗೆ ಸ್ಪ್ರೇ ಮಾಡಿಬಿಟ್ರೆ ನಮಗೆಲ್ಲ ಕಂಟ್ರೋಲ್ ಆಗ್ಬೇಕು. ಕಂಟ್ರೋಲ್ ಆಗ್ತದೆ. ಹೌದ್ರಿ ಸರ್. ನಿರ್ವಹಣೆಯ ವೆಚ್ಚ ನಿಮ್ಮದ ಯಾರ್ದದು? ನಮ್ದಾರ ಸರ್. ಹೌದಾ? ಹೌದ್ರಿ. ಈಗ ಏನಾದ್ರು ಔಷಧಿ ಹೊಡೆಯೋದಾಗಿರ್ಬೋದು ಎಲ್ಲ ನಾವು ತಂದು ಕೊಟ್ಟು ಅವ್ರಿಗೆ ಹೇಳ್ತೀರಿ, ಹಿಂಗೆ ಹಿಂಗೆ ಹೊಡ್ರಿಪ್ಪ ಹಿಂಗೆ ಇದಾಗುತ್ತೆ ಅಂತ ಹೇಳ್ತಾರ್ರಿ. ಎಲ್ಲ ನಮ್ಮ ಸ್ಪ್ರೇ ಮಿಷನ್ ಎಲ್ಲ ಅದಾರ್ರಿ. ಒನ್ ಟೈಮ್ ಅವ್ರು ಬರಲ್ಲ ಅಂದ್ರೆ ನಾವು ನಿಂತ್ಕೊಂಡು ಸ್ಪ್ರೇ ಮಾಡ್ತಾರೆ. ಅದಕ್ಕೆ ಖರ್ಚೆಲ್ಲ ನಿಮ್ದೆ? ಹೌದ್ರಿ ಸರ್. ಖರ್ಚು ನಮ್ದ ಮಾಡ್ತಾರೆ, ಯಾಕಂದ್ರೆ ನಮ್ಗೆ ಗಿಡ ಫಲವತ್ತಿ ಆಗಿ ನಮ್ಗೆ ಒಳ್ಳೆ ಆದ್ರೆ ಮುಂದೆ ನಮ್ಗೆ ಇನ್ನ ಆದಾಯ ಜಾಸ್ತಿ ಆಗತ್ತಲ್ಲ, ನಮ್ದು ಇದು ಭರವಸೆ ಭಾಳ ಇರ್ತದೆ. ಹಾಗಾಗಿ ಹಣ್ಣು ಕಟಾವಿಗೆ ಬರೋವರೆಗೂ ಪೋಷಣೆ ಮಾಡೋದು ನೀವೇ? ಹೌದ್ರಿ ಸರ್. ನಾವು ನಮ್ದು ಜವಾಬ್ದಾರಿ ಇರುತ್ತೆ ಸರ್. ಅದ್ರಾಗ ಎಷ್ಟು ಜನ ನೋಡ್ಕೊಳ್ತೀರಿ ನೀವೆಲ್ಲ? ನಾವು ಒಬ್ಬರು ಸರ್. ನಾವು ಇರೋದು 5 ಮಂದಿ ರೀ. ಒಂದು 2 ನೌಕರಿ ಮಾಡ್ತಾರೆ, ಒಂದು ನಾವು 3 ಒಕ್ಕಲುತನ ಮಾಡ್ತೇವೆ ಸರ್. ಅದು ತೋಟಗಾರಿಕೆ ಬೆಳಿಗ್ಗೆ ಹೆಚ್ಚಿನ ಆದೇಶ ಅಂದ್ರೆ ನಾವು ನೋಡ್ಕೊಳ್ತೀವಿ. ಹೌದ್ರಿ ಸರ್. ಈಗ 10 ಎಕರೆ ಮಾವು ಏನಿದೆ, ಈ ಮಾವಿನ ಉತ್ಪನ್ನ ಏನ್ ಬರ್ತದಲ್ವ, ಎಲ್ಲಿ ಮಾರ್ಕೆಟ್ಗೆ ಹೋಗ್ತದೆ ಅದು? ಮಾರ್ಕೆಟ್ ನೋಡ್ರಿ ಸರ, ಅದು ಎಕ್ಸ್ಪೋರ್ಟ್ ಕೇಸರ್ ಎಕ್ಸ್ಪೋರ್ಟ್ ರೇಟ್ ಐತ್ರಿ. ಅಲ್ಲಿಂದ ಡೀಲರ್ ಬರ್ತಾರೆ ಸರ, ನಾವ್ ಇಲ್ಲೇ ಕಟಿಂಗ್ ಮಾಡಿಸಿ ಕಾಟ ಮಾಡಿಸಿ ಇಲ್ಲೇ ಕಳಿಸ್ಕೊಡ್ತಾರೆ ಸರ್ ಹೊಲದಲ್ಲಿ. ಏನ್ ಬೆಲೆ ಸಿಗ್ತಾ ಇದೆ ಈಗ ಅದು ನಮ್ಗ ನೋಡ್ರಿ ಸರ? ಒಂದ್ ಟೈಮ್ ನೆಕ್ಸ್ಟ್ ಫಸ್ಟ್ ಬಂತಂದ್ರೆ ಮಾಲು 150 120 ರೂಪಾಯಿ ಕಿಲೋ ಸಿಗುತ್ತೆ ಕೆಜಿ. ಹೌದ್ರಿ, ಹಿಂಗೆಲ್ಲ ಸಿಕ್ಕಂತ ಒಂದ್ ಚೂರು ಅಲ್ಲೇ ಮಾಲ್ ಜಾಸ್ತಿ ಬಂತಾರೆ, ಒಂದ್ 10-20 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದ್ರಿ ಸರ್. ನೂರು ರೂಪಾಯಿ ಏನು ಕೊರತೆ ಇಲ್ಲ ಹೇಳ್ರಿ, ಆದ್ರೆ ಮೇಲೆ ಹೋಗುತ್ತೆ ಸರ್ ಕೆಜಿಗೆ 100 ರೂಪಾಯಿ. ಹೌದು ಹೌದ್ರಿ ಸರ್. ಎಷ್ಟು ಟನ್ ಸಿಗ್ತದೆ ಪ್ರತಿ ವರ್ಷ? ಪ್ರತಿ ವರ್ಷ ನೋಡ್ರಿ ಸರ, ಒಂದು ಹೊಲದಲ್ಲಿ ಅಂದ್ರೆ ಒಂದು 6 ಎಕರೆ ಹೊಲದ 2008 ಮಾಡಿದ್ರೆ ಒಂದು 10-12 ಟನ್ ಬರ್ತ ನೋಡ್ರಿ ಸರ್. 10-12 ಟನ್? ಹೌದ್ರಿ ಸರ್. ಸೊ ಹಾಗಾಗಿ ನೀವು ಕೆಜಿ ಲೆಕ್ಕಕ್ಕಿಂತಲೂ ಮುಖ್ಯವಾಗಿ ಕಾಂಟ್ರಾಕ್ಟ್ ಕೊಡ್ತೀರಾ? ಹೌದ್ರಿ ಸರ್. ಅವರು ಯಾವ ಆಧಾರದ ಮೇಲೆ ಗುತ್ತಿಗೆ ಹಿಡಿತಾರೆ, ಎಷ್ಟು ಬರ್ಬೋದು ಇಳುವರಿ ಇದೆಲ್ಲ ಲೆಕ್ಕಾಚಾರ? ಅವರೆಲ್ಲ ಲೆಕ್ಕ ಹಾಕ್ಯಂದ ಅವ್ರು ಗುತ್ತಿಗೆ ಹಿಡ್ಕೊಂಡು ಹಿಂಗತ್ತೆ ಮಾಡ್ಕೊಂಡು ಅವ್ರು ನಮ್ಮಲ್ಲಿಂದ ಉಳ್ಕೊಂಡು ಹೋಗ್ತಾರೆ ಸರ್. ನೀವೇ ಮಾಡಿದ್ರೆ ಜಾಸ್ತಿ ಬರ್ತೈತಿ ಅನ್ನೋ ಅಂತ ಆಸೆ ಅನ್ಸುತ್ತೆ ನಿಮಗೆ ಸರ್? ನಮ್ಮ ಕರೆಕ್ಟ್ ಆದ್ರೆ ನಾವು ಮಾಡಿದ್ರೆ ಮತ್ತೆ ಇನ್ನ ಒಳ್ಳೇದ್ರಿ ಸರ್. ನಮ್ಮ ಒಂಚೂರು ಜಮೀನಲ್ಲಿ ಇದು ಒಂದ ತೋಟಗಾರಿಕೆ ಬೆಳೆಯಲ್ಲ ಸರ್. ನಮ್ಮ ನಿಂದ ಮಾವು ಐತ್ರಿ, ಪೇರ್ಲ ಐತೆ, ಅಲ್ಲಿಂದ ಪಪ್ಪಾಯಿ ಅದಾವ, ಅಷ್ಟು ನಮ್ಮ ಕೈಲಿ ಹಾಕಲ್ಲ ಅನ್ನಕ್ ಒಂದು ಹಂಗತೆ ರೀಜಿ ಕೊಡ್ತೀವಿ. ಆಲ್ಫನ್ಸ್ 3 ಎಕರೆ ಆಲ್ಫನ್ಸ್ ಹಾಕಿರಿ ಮಾವು ಅಂದ್ರೆ. ಹೌದ್ರಿ ಸರ್. ಅದು ಹೇಗಿದೆ ಮಾರ್ಕೆಟ್ ಅಲ್ಲಿ? ಅದು ಒಳ್ಳೆ ಮಾರ್ಕೆಟ್ ಐತ್ರಿ. ಆದ್ರೆ ಈ ಹಣ್ಣಿಗೆ ಆ ಹಣ್ಣಿಗೆ ಏನು ವ್ಯತ್ಯಾಸ? ಈ ಹಣ್ಣಿಗೆ ಆ ಹಣ್ಣಿಗೆ ಏನಾಗ್ತದೆ ಅಂದ್ರೆ ಸರ, ಇದು ಕೆಸರು ಸ್ಯೂಟು ಒಳ್ಳೆ ಭಾರಿ ಮುಂದಾಗತ್ರಿ ಸರ್. ಆಲ್ಫನ್ಸ್ ಅದು ಅದ್ರಿಂದ ಐತ್ರಿ ಸರ್, ಆದ್ರೆ ಅದಕ್ಕೆ ಕೆಸರಿಗೆ ಮುಂದೈತ್ರಿ ಬೇಡಿಕೆ. ಬೇಡಿಕೆ ಅದು. ಹೌದ್ರಿ ಸರ್. ಜೊತೆಗೆ ನೀವು ಪಪ್ಪಾಯ ಬೆಳಿತೀರಿ ಅಂತ ಹೇಳಿ, ಹೌದು, ಪಪ್ಪಾಯ ಬೆಳಿಲಿಕ್ಕೆ ಯಾವಾಗಲಿಂದ ಶುರು ಮಾಡಿದ್ರಿ? ನಾವು 2015 ಸರ, ನಮಗೆ ಒಂದು ದೋಸ್ತರು ಹೇಳ್ಕೊಟ್ರಿ ಸರ್, ಅವರು ಆ ಕಡೆ ಬಂದಿದ್ರ, ನೀವು ಒಂದು ಮೊದಲು ಸ್ಟಾರ್ಟಿಂಗ್ ಒಂದು 2 ಎಕರೆ ಮಾಡ್ರಿ, ನೀವು ಒಳ್ಳೆ ರೈತರು ದುಡಿತೀರಿ ಅಂತ ಹೇಳಿದ್ರಿ ಸರ್. ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಒಂಚೂರು ಹೇಳ್ಕೊಡ್ತು ಅಂದ್ರೆ ಆಯ್ತು ಸರ್ ಮಾಡೋಣ ಅಂತ ಅವ್ರಿಂದ ಕೇಳಿದ್ರಿ ಸರ್. ಒಂದು 3-4 ಎಕರೆ ಹಚ್ಚಿದ್ರಿ ಸರ್, 3.5-4 ಎಕರೆ ಹಚ್ಚಿದ್ರಿ. 4 ಎಕರೆ ಅಲ್ಲಿಂದ ನಮ್ಗೆ ಒಳ್ಳೆ ಭೂಮಿ ಬೆಳೆಸಿದ್ರೆ ಸರ್ ಫಲವತ್ತಿ ಕೊಡ್ತೀವಿ, ಒಳ್ಳೆ ಮಾರ್ಕೆಟ್ ಇಲ್ಲೇ ರೀತಿ ಸಿಕ್ತ್ರಿ, ಅಲ್ಲಿಂದ ನಮ್ಗೆ ಒಳ್ಳೆ ಆದಾಯ ಸಿಕ್ತ್ರಿ ಸರ್. ಪಪ್ಪಾಯ. ಹೌದ್ರಿ ಸರ್. ಅದೆಲ್ಲ ಇಲ್ಲೇ ಡೀಲರ್ ಬರ್ತಾರೆ ಸರ. ಯಾವ ತಳಿ ಅದು? ಇಷ್ಟು ದಿನ ನಾವು 2015 ಇಡ್ತಾ ಇಡುದು, 20ರವರೆಗೆ ತಾಯ್ವಾನ್ ರೆಡ್ ತಳಿ ಅಂತ ಇರ್ತಾರೆ ಸರ್. ಅದನ್ನ ಹಾಕಿದ್ರಿ, ಈಗ ಅದು ಒಂಚೂರು ರೋಗ ವೈರಸ್ ಒಂಚೂರು ಹೆಚ್ಚು ಕಾಣಿಸ್ಕತ್ತಿರಿ ಸರ್ ಈಗ ಅದ. ಆಮೇಲೆ ಮತ್ತೀಗ 15-15 ನಂಬರ್ ವೆರೈಟಿ ಐತ್ರಿ. ಅದು ಏನು ರೋಗ ಸತ್ಯ ಬರಂಗಿಲ್ಲ, ವೈರಸ್ ಬರಂಗಿಲ್ಲ, ಒಳ್ಳೆ ಇಳುವರಿ ಒಳ್ಳೆ ಕ್ರಾಪ್ ರೀ ಅದ. ಈಗ ಮತ್ತೆ 20ರಲ್ಲಿಂದ ಈಗ 15 ನಂಬರ್ 15 ನಂಬರ್ ಅಂತ ಐತ್ರಿ ಸರ್, 15 ವೆರೈಟಿ ಅದನ್ನ ಹಾಕತ್ತಿರಿ. ಹೌದ್ರಿ ಸರ್. ಪಪ್ಪಾಯದಲ್ಲಿ ಈಗ 8 ಎಕರೆ ಹಾಕಿದ್ರಿ ನೀವು? ಪಪ್ಪಾಯ ಈಗ ನಮ್ದು ಪ್ರೆಸೆಂಟ್ 10 ಎಕರೆ ಆಯ್ತು ನೋಡ್ರಿ ಸರ್. 10 ಎಕರೆ? ಹೌದ್ರಿ. 12 ತಿಂಗಳು ಪಪ್ಪಾಯಿ ರೀ, ಈಗ ಒಂದು 5 ತಿಂಗಳದಾಗ ಮುಗಿತೈತ್ರಿ ಸರ್. ಈಗ ವಾಸಲ ಡಿಸೆಂಬರ್ನಾಗ ಹಾಕಿವ್ರಿ ಸರ್, ಈಗ ಅದು 3 ತಿಂಗಳಿಗೆ ಕ್ಲೋಸ್ ಆಗತ್ರಿ. ಈಗ ಒಳ್ಳೆ ಮತ್ತೆ 10 ಎಕರೆ ಅಲ್ಲ, ಈಗ ನಾ 3 ತಿಂಗಳು ಬೆಳೆ ಐತ್ರಿ ಸರ್. ವರ್ಷದಲ್ಲಿ ಯಾವ ತಿಂಗಳಲ್ಲಿ ನಿಮಗೆ ಇದು ಬೆಳೆ ಬರುತ್ತದೆ? ಅದು ಆಗಸ್ಟ್ಲಿಂದ ಚಲವಾಗುತ್ತೆ ಸರ್. ನಾವು ಡಿಸೆಂಬರ್ನ ನಾಟಿ ಮಾಡಿದ್ರ ಒಳ್ಳೆ, ನಾವು ಭೂಮಿಗೆ ಫಲವತ್ತೆ ಕೊಟ್ಟಿದ್ದು ಮಾಡಿದ್ರ 7-8 ತಿಂಗಳಿಗೆ ಕಟಾವಿಗೆ ಬಂದ್ಬಿಡ್ತಾರೆ. 8 ತಿಂಗಳಿಗೆ ಕಟಾವಿಗೆ ಬಂದ್ಬಿಡ್ತಾರೆ ಸರ್. ಈಗ ಮಾವಿನ ಮರದಂಗೆ ಇದು ಶಾಶ್ವತವಾಗಿ ಇರೋಲ್ಲ. ಹಾ, ಮಾವು ಲೈಫ್ ಲಾಂಗ್ ರೀ ಸರ್. ಇದು ಏನೈತ್ರಿ, 1.5 ವರ್ಷ ಕ್ಲೋಸ್ ರೀ ಇದೆ. ಹಾಗಾಗಿ ಈ ಗಿಡಗಳ ಪೋಷಣೆಗೆ ಅದಕ್ಕೆ ಇದಕ್ಕೆ ಏನೇನ್ ಮಾಡ್ತೀರಿ? ಪಪ್ಪಾಯಿ ಪಪ್ಪಾಯಿಗೆ ರೀ ನೋಡ್ರಿ ಸರ್, ಅದಕ್ಕೆ ಮೊದಲು ಸಗಣಿ ಗೊಬ್ಬರ ಸಾಲಿಗೆ ಹಾಕ್ತಿರ ಸರ್. ಹೌದ್ರಿ, ಸಾಲಿ ಹಾಕಿ ಬೆಟ್ಟ ಒಂಚೂರು ಮಣ್ಣು ಮೇಲೆ ಸಗಣಿ ಮೇಲೆ ಮಣ್ಣು ಮುಚ್ಚಿ ಸೀದಾ ಅಗಿ ನಾಟಿ ಮಾಡ್ತಾರೆ ಸರ್. ಗಿಡದಿಂದ ಗಿಡಕ್ಕೆ 5.5 ಫೂಟ್ ಒಂದು ನಾಟಿ ಹಚ್ಚಿಗೆ ಅಂತ ಹೋಗ್ರು ಸರ್, ಡ್ರಿಪ್ ಹಾಕಿ. ಆಮೇಲೆ ಮತ್ತೆ ಆರ್ಗ್ಯಾನಿಕ್ ಎಣ್ಣೆ ಯೂಸ್ ಮಾಡ್ಕೊಂತ ಬೇವಿನ ಎಣ್ಣೆ ಅಂತ ಹಚ್ಚಿ, ಒಂದು ತಿಂಗಳದಾಗ ಏನು ಯಾವ ಹುಳ ಬರಬಾರ್ದು ಅಂತಂದು ಒಂದು ಬೇವಿನ ಎಣ್ಣೆ ಸ್ಪ್ರೇ ಮಾಡ್ಕೊಂಡು, ಒಂದು ಏನೋ ಒಂದು ಒಂಥರ ಮುಟ್ಟಿ ಏನೋ ಒಂದು ಹುಳ ಕಾಣ್ತಾ ಅಂದ್ರೆ ಒಂದು ಮಾಮೂಲಿ ಒಂದು ಕೀಟನಾಶಕ ಔಷಧ ಸ್ಪ್ರೇ ಮಾಡಿದ್ರೆ ನಮ್ಗೆ ಒಳ್ಳೆ ಫಲವತ್ತಿ ಗಿಡ ಹಾಕ್ಯಂತ ಬರ್ಬೋದು. ಒಟ್ಟು 8 ಎಕರೆ ಇದ್ರಿ ಏನ್ರಿ? ನಮ್ದು ಹೊಲ ಟೋಟಲ್ ಇರೋದು 50 ಎಕರೆ. 50 ಎಕರೆ? ಹೌದ್ರಿ ಸರ್. 10 ಎಕರೆ ಮಾವು ಇದೆ, 10 ಎಕರೆ ಪಪ್ಪಾಯಿ ಇದೆ, ಮತ್ತೆ ಉಳಿದದ್ದು ತರಕಾರಿ ಐತ್ರಿ, 1-8 ಎಕರೆ ತರಕಾರಿ. ಓಹೋ. ಹೌದ್ರಿ ಸರ್. ಹೂಕೋಸು, ಟಮಾಟು, ಹೀರೆಕಾಯಿ, ಮಣ್ಣಿನ ಸಲ ಒಂದು 2 ಎಕರೆ ಹೂಕೋಸ್ ಹಚ್ಚಿದ್ರಿ ಸರ್. ಒಂದು 38,000 ಹೀಗೆ ಹಚ್ಚಿದ್ರಿ. 40,000 ಒಂದು 2,000 ಎಷ್ಟೇ ಜಾಕಿರ್ತಾರ ಎತ್ತಿಂಗಳ್ಯಾಕ ಅದಕ್ಕಂದ್ರೆ 38,000 ಹೂಕೋಸ್ ಹಚ್ಚಿದ್ರಿ ಸರ್, ಒಳ್ಳೆ ರೇಟ್ ಸಿಕ್ಬಿಡ್ತೀರಿ. ಒಳ್ಳೆ ರೇಟ್ ಸಿಕ್ಕ್ರೆ 5 ಲಕ್ಷ ಒದ್ದಾಗ ಅಂಗಡಿಯವ್ರು ಬಂದು ಗುತ್ತಿಗೆ ಹಿಡ್ಕೊಂಡು ಅವ್ರ ಕಡ್ಕೊಂಡು ಹೋಗ್ಬಿಟ್ರಿ ಸರ್, 5 ಲಕ್ಷ ಕ್ಯಾಶ್ ರೊಕ್ಕ ಎಣಿಸಿ. ಹೌದ್ರಿ ಸರ್. ಹೂಕಸ್ ಒಳ್ಳೆ ಲಾಭ ಆಗಿದೆ. ಒಳ್ಳೆ ಲಾಭ ರೀ ಸರ್. 2 ತಿಂಗಳು ಬೆಳೀರಿ ಸರ್ ಅದೇ. ಹಿಂಗೈತ್ರಿ ಕಾಯಿಗಡ್ಡೆ ಇದು. ಅದು ಲಕ್ಕಿ ಚಾನ್ಸ್ ರೀ ಸರ್. ಟೊಮೊಟೊ ಹೇಗಿದೆ ಈಗ? ಟೊಮೊಟೊ ನೋಡಿ ಸರ, ಈಗ ಪ್ರೆಸೆಂಟ್ ಇವತ್ತಿನ ರೇಟ್ 300-400 ಸಿಗುತ್ತೆ ಸರ. ಮೊನ್ನೆ ಮುಂಗಾರಿ ಟೈಮ್ ನಮ್ದು 1 ಎಕರೆ ಇತ್ರಿ, ಹೋಲ ಕಟ್ಟಿದ್ವಿ, ಡೈಲಿ 1500-2000 ರೂಪಾಯಿ ಒಂದು ಬಾಕ್ಸ್ ಕಂಟಿನ್ಯೂ ಸಿಕ್ಬಿಡ್ತೀವಿ ಸರ್. 1 ಎಕರೆದಲ್ಲಿ ಅಂದ್ರೆ ಕಮ್ಮಿ ಅಂದ್ರೆ 1 ಲಕ್ಷ ಆದಾಯ ತಕ್ಕಂದ್ರಿ ಸರ್. ಹೌದ್ರಿ. ಅಲ್ಲ ಹನುಮಂತಪುರೇ, ನೀವು ಇಷ್ಟೆಲ್ಲ ಹೇಗ್ ಮ್ಯಾನೇಜ್ ಮಾಡ್ತೀರಿ? ನೀವು ಎಷ್ಟು ಜನ ನೀವು ತೊಡ್ಕೊಂಡಿದ್ರಿ? ನಾವು ಕೆಲಸ ಯಾರ್ಯಾರು ಮಾಡ್ತೀರಿ? ನಾವು ಈಗ 3 ನಮ್ಮ ಅಣ್ಣ ತಮ್ಮರು ನಾವು ಅಷ್ಟು ಸೇರಿ ಮಾಡ್ತೀವಿ ಸರ್. ಉಳ್ದದ್ದ ಲೇಬರ್ ಕರ್ಕೊಂಡ್ ಎಲ್ಲ ನಮ್ಮ ಎತ್ತುಗಳು, ಫ್ಯಾಕ್ಟ್ರಿ ಎಲ್ಲ, ನಮ್ಮ ಕೃಷಿ ಏನದವ್ರಿ ಎಲ್ಲವೂ ಕೃಷಿ ಸ್ವಂತ ಮಾಡ್ಕೊಂಡ್ಬಿಟ್ರಿ ಸರ್. ಎಲ್ಲ ನಮ್ಮ ಹೊಲದಲ್ಲಿ ಮಾಡೋದು, ನಮ್ಮ ಹೊಲದಾಗ ನಿಂದ್ರಿಸಿ ಅನ್ನೋದು. ಹಂಗಾಗಿ ಲೇಬರ್ನ ಹಚ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೊಂಟಿವ್ರಿ ಸರ್. ಈಗ ನೋಡಿ, ಯಾವುದೇ ರೀತಿಯ ಕೃಷಿ ಮಾಡ್ಲಿ ಕೊಟ್ಟಿಗೆ ಗೊಬ್ಬರ ಬೇಕೇ ಬೇಕು. ಹೌದ್ರಿ ಸರ್, ಭೂಮಿ ಫಲವತ್ತೆ ಆಗತ್ರಿ ಸರ್. ದನ ಕರುಗಳು ಎಷ್ಟಿದಾವೆ? ನಮ್ಮ ದನ ಒಂದು 6 ಎಮ್ಮೆ ಅದಾವ್ರಿ, 6-1 ಎಮ್ಮೆ ಅದಾವ್ರಿ ಸರ್. 4-5 ಕರುಗಳು ಅದಾವ್ರಿ ಸರ್. ಅಲ್ಲಿಂದ 1-8 ಆಡುಗಳು ಅದಾವ್ರಿ ಸರ್. 1-2 ಎತ್ತುಗಳು ಅದಾವ. 1 ಕ್ವಾಣ ಮೊದಲಾಗಿ ಸಾಕಿವ್ರಿ ಸರ್. ಅವು ಮತ್ತೀಗ ಅಲ್ಲಿ ಹಾಕು ಅಜು ಬಜು ಎಲ್ಲಿ ಕ್ವಾಣ ಇಲ್ಲರಿ ಸರ್. ನಾವು ಮತ್ತೆ ಹಿಂದೆ ನಮ್ಮ ಇದು ಎಮ್ಮೆ ಇದಕ್ಕಾಗಲ್ಲ, ಮತ್ತು ನಮ್ಮ ಊರನ್ನು ಎಮ್ಮೆ ಅಷ್ಟು ಸಾಧನೆ ಮಾಡ್ತೀವ್ರಿ ಸರ್. ಹಂಗಾಗಿ ಒಂದು ಕೋಣ ಜೋಪಾನ ಮಾಡೀವ್ರಿ, ಮೋಳಿ ಕೋಣ. ಮೋಳಿ ಕೋಣ ಹೌದ್ರಿ ಸರ್. ಅದು 1-4 ಅಲ್ಲಿ ಐತ್ರಿ ಸರ್ ಇವತ್ತಿನ ಪ್ರೆಸೆಂಟ್. ಅಂದ್ರೆ ಅದನ್ನ ಬೇರೆಯವರು ಬಳಸಿಕೆ ಮಾಡ್ಕೊಳ್ತಾರೆ? ಹೌದ್ರಿ ಸರ್. ಎಲ್ಲ ದಿನಕ್ಕೆ ಕಮ್ಮಿ ಅಂದ್ರು ನಮ್ಮ ತೋಟದಲ್ಲಿ ಬಂದು 2-3 ಎಮ್ಮೆ ಬಂದು ಕಡಿಸ್ಕೊಂಡು ಹೋಗ್ತಾರೆ ಸರ್. ಒಳ್ಳೆ ನಾವು ಮತ್ತೆ ಅದಕ್ಕೇನು ದುಡ್ಡು ತಗೊಳ್ತಾರ ಹೇಗೆ? ಅವರು ಕೃಷಿಗೆ ನೀವು ಇಷ್ಟೆಲ್ಲ ನಮ್ಗೊಂದು ಎಲ್ಲ ನಮಗ್ ಬಹಳ ತಗೋತಪ್ಪ, ನಮ್ಮ ದವಾಖಾನಿಗೆ ಹೋಗ್ಬೇಕಾಗಿತ್ತು, ನಮ್ಗೆ ಕಡಿಸ್ತಿಲ್ಲ, ನೀವು ಒಳ್ಳೆ ಅಂತ ಪ್ರೇಮಕ ಕೊಟ್ಟೋಗ್ರಿ ಕೊಟ್ಟೋಗ್ರಿ ಸರ. ನಿಮ್ಮ ಕೃಷಿ ಇದನ್ನ ನಮ್ಗೆ ಸಾಧನೆ ಮಾಡಿದಕ್ಕ ಪ್ರೇಮ ಕೊಟ್ಟೋಗ್ರಿ ಸರ್. ಈಗ ಹಂಗ ತಿಳಿಯಾರ್ದ್ರ ಹಂಗಿರ್ತಾರ, ನಾವು ಅದ್ರ ಬಗ್ಗೆ ಏನು ವಿಚಾರ ಮಾಡಿಲ್ಲ ಸರ್. ನೀವೇನು ಭಯಪಡ್ತೀರಿ? ನಾವು ಅದನ್ನ ಬಗ್ಗೆ ಮಾಡಿಲ್ರಿ. ನಮ್ಗೊಂದು ಒಳ್ಳೇದಾದ್ರೆ ಸಾಕಲ್ಲ, ಕೃಷಿ ರೈತರು ಒಬ್ರಿಗೊಬ್ರು ಸಾಧನೆ ಮಾಡಲ್ಲ, ಹೈನುಗಾರಿಕೆ ಬೆಳಿಲ್ಲ ಅನ್ನೋದು ನಾವು ಒಂದು ಪ್ರೇಮಕ್ಕೆ ಮಾಡಿವ್ರಿ ಸರ್. ಎಮ್ಮೆಗಳ ಸಂತಾನೋತ್ಪತ್ತಿ ಬೆಳೆದ್ರೆ ಸಾಕು? ಹಾನ್ರಿ ಸರ್. ಹೈನುಗಾರಿಕೆ ಇದೆಯಾ ನಿಮ್ಗೆ? ಹೌದ್ರಿ ಸರ್. ನಾವು ಈಗ ದಿನಕ್ಕೆ ಸಂಜೆಲ 10 ಲೀಟರ್ ಮುಂಜಾನೆ 10 ಲೀಟರ್ ಹಾಲು ಕೊಡ್ತೀವಿ ಸರ್. ಹೌದ್ರಿ. ಇವತ್ತು ಪ್ರೆಸೆಂಟ್ ಸರ್? ಪ್ರೆಸೆಂಟ್. ಹೌದ್ರಿ. ಸುಗ್ಗಿ ಟೈಮು ಹಸಿರು ಜಾಸ್ತಿ, ಮತ್ತೆ ಜಾಸ್ತಿನೇ ಹಾಕೋರು ಸರ್. ದಿನಕ್ಕೆ 20 ಲೀಟರ್? ಹೌದ್ರಿ ಸರ್. ಹಾ, 20 ಲೀಟರ್ ಅಂದ್ರೆ ಡೈರಿಗೆ ಹಾಕ್ತೀರಾ ನೀವು? ಹೌದ್ರಿ ಸರ್. ಎಷ್ಟಿದೆ ರೇಟ್ ಈಗ ಅಲ್ಲಿ? ಅದು ನಮ್ಗ 40 ರೂಪಾಯಿ ಎಮ್ಮೆ ಹಾಲು, 50 ರೂಪಾಯಿ ತನಕ ಹಾಕಿ ಕೊಡ್ತಾರೆ ಸರ್. ನಮ್ಗೆ ಎಮ್ಮೆ ಹಾಲು ರೀ 50 ರೂಪಾಯಿ ಹಾಕಿ ಕೊಡ್ತಾರೆ ಸರ್. ಆಕಳಿಗಿಂತ ಎಮ್ಮೆ ಹಾಲು ರೇಟ್ ಜಾಸ್ತಿ? ಹೌದ್ರಿ ಸರ್. ಈಗ ಆಕಳ ಇದಾವ ಎಮ್ಮೆ ಇದಾವ ಜಾಸ್ತಿ? ನಮ್ಮ ಎಮ್ಮೆ ಅದಾವ ರೀ ಸರ್. ಅಷ್ಟು ಎಮ್ಮೆ? ಹೌದ್ರಿ ಸರ್. ಅವಕ್ಕ ರೋಗ ರುಚಿ ಇಲ್ಲ ಏನಿಲ್ರಿ. ಇಲ್ಲಿ ನಮ್ಮ ವಾತಾವರಣಕ್ಕೆ ತಡ್ಕನಂತ ಶಕ್ತಿ ಅಂದ್ರೆ ಎಮ್ಮೆ ರೀ ಸರ್. ದಿನಕ್ಕೆ 1,000 ರೂಪಾಯಿ ಹಾಲಿಂದ ಆಗ್ತದೆ? ಹೌದ್ರಿ ಸರ್. ಈಗ ಎಮ್ಮೆಗಳಿಗೆ ಆಹಾರ ಏನ್ ಕೊಡ್ತೀರಿ? ಅದಕ್ಕೆ ನೋಡ್ರಿ ಸರ್, ನಮ್ಮ ಶೇಂಗಾ ಐತ್ರಿ, ಗೋವಿನ ಜೋಳ ಹಾಕ್ತಿವ್ರಿ. ನಾವೇನು ಕುಣ್ಣಂಗಿಲ್ಲ ಸರ್, ಎಲ್ಲ ಮನೆದಾರಿ. ನಾವು ಬೇಕಾದ್ರೆ ಸಜ್ಜಿ ಕುಚ್ಚಿ ಅಂತೀವ್ರ, ಬ್ಯಾಸಿಗೆ ಟೈಮ್ ಆಯಿಲ್ ಐನು ಹಾಲು ಕಮ್ಮಿ ಕೊಡ್ತಾರ ಸರ. ಸಜ್ಜಿ ಕುಚ್ಚಿ ಸಜ್ಜಿ ಇಡ್ತೀವ್ರಿ ಸರ. ಹಿಂಗೆಲ್ಲ ಮಾಡಿ ನಾವು ಒಂದು ಇದು ಮಾಡ್ಕೊಂತ ಹೊಂಟಿವ್ರಿ ಸರ್. ಒಟ್ಟು ಎಮ್ಮೆಗಳಿಗೂ ಒಳ್ಳೆ ಪೌಷ್ಟಿಕ ಆಹಾರ ಕೊಡ್ತೀವಿ? ಹೌದ್ರಿ ಸರ್. ತಿಂಗಳಿಗೆ ಅದೇ 1,000-3,000 ರೂಪಾಯಿ ಆದಾಯ? ಹೌದ್ರಿ ಸರ್. ಹಂಗಾಗಿ ನಾವು ಒಳ್ಳೆ ಇದನ್ನ ಮಾಡ್ಕೊಂತ ಹೊಂಟಿವ್ರಿ ಸರ್. ಬಾಳೆ ಬೆಳೀತಾ ಇದ್ರಿ? ಹೌದ್ರಿ ಸರ್. ಯಾವ ತಳಿ ಬಾಳೆ ಹಾಕಿದ್ರಿ? ಅದು G9 ರೀ ಸರ್. ಎಷ್ಟು ಎಕರೆಲಿ ಹಾಕಿದ್ರಿ? ಅದು ಈಗ ಒಂದು 3 ಎಕರೆ ಇತ್ತು ಸರ್. ಹೌದು. ಎಷ್ಟು ವರ್ಷದಿಂದ ಮಾಡ್ತಿದ್ರಿ? ನಾವು ಈಗ ಒಂದು 2 ವರ್ಷದಿಂದ ಮಾಡ್ತಿದ್ದೀವಿ ಸರ್. ಪ್ರತಿ ವರ್ಷ ಅದು ಹೊಸ ಆದಾಯ? ಹೌದ್ರಿ ಸರ್. ಇಳುವರಿ ಹೇಗ್ ಬರ್ತದೆ G9? ಇಳುವರಿ ಒಳ್ಳೆ ಇಳುವರಿ ಬರ್ತದೆ ಸರ್. ಒಂದು ಗೊನೆ ಎಷ್ಟು ತೂಗ್ತದೆ? ಅದು 35-40 ತನಕ ಬರ್ತದೆ ಸರ್ ಒಂದು ಗೊನೆ. ಏನ್ ರೇಟ್ ಸಿಗುತ್ತೆ ಬಿಟ್ರೆ? ನಮಗ 15-16 10 ರೂಪಾಯಿ ಮ್ಯಾಲೆ ಸಿಗಾಕತೈತ್ರಿ ಸರ್. 10 ರೂಪಾಯಿ ಮೇಲೆ ಸಿಗುತ್ತೆ? 15-16 ಕೊಟ್ಟಿವ್ರಿ ಸರ್. ಅಂದ್ರೆ ಕಡಿಮೆ ಅಂದ್ರೆ 10 ರೂಪಾಯಿ ಸಿಗ್ತದೆ? ಹೌದ್ರಿ ಸರ್. ಆವರೇಜ್ ಆಗಿ ಒಂದು 15 ರೂಪಾಯಿ ಸಿಗ್ತದ? 15 ರೂಪಾಯಿ ಸಿಕ್ತ ಅಂದ್ರೆ ಸರ್, 2 ಎಕರೆ 3 ಎಕರೆ ಹೊಲಕ್ರಿ ಸರ್. ಕಮ್ಮಿ ಅಂದ್ರೆ 1-9 ಲಕ್ಷ ರೂಪಾಯಿ ಪೇಮೆಂಟ್ ಆಗುತ್ತೆ ಸರ್. ಅಲ್ಲ, ಖಾಲಿ ಆಗತ್ತೆ ಅದು. 3 ತಿಂಗಳದಾಗ ಕರೆಕ್ಟ್ ಬೆಳೆಸಿದ್ರೆ 2.5 ತಿಂಗಳು 3 ತಿಂಗಳದಾಗ ಹೊಲ ಖಾಲಿ ಆಗಿಬಿಡುತ್ತೆ ಸರ್. 15 ರೂಪಾಯಿ ಸಿಕ್ಕರೆ? ಹೌದ್ರಿ ಸರ್. 2.5-3 ಲಕ್ಷ ರೂಪಾಯಿ? ಅಲ್ರಿ, 7-8 ಲಕ್ಷ ರೂಪಾಯಿ ಆದಾಯ ಸಿಕ್ಬಿಡ್ತೀವಿ. 7-8 ಲಕ್ಷ ಸಿಕ್ತದೆ? ಹೌದ್ರಿ ಸರ್. ಹೌದು. 2.5-3 ಎಕರೆಗೆ? ಹೌದು ಹೌದು. ಒಟ್ಟಾರೆಯಾಗಿ ನಿಮಗೆ ತೋಟಗಾರಿಕೆ ಕೃಷಿ ಲಾಭದಾಯಕವಾಗಿದೆ? ಹೌದ್ರಿ ಸರ್. ಈಗ ನೀವು ಅಂದ್ರೆ ಹಿಂದೆ ಬೆಳೀತಾ ಇರ್ತಕ್ಕಂಥ ಬೆಳೆಗಳಿಗೂ ಈಗೂ ವ್ಯತ್ಯಾಸ ನೋಡಿದ್ರೆ? ಹಿಂದೆ ಬೆಳೀತಕ್ಕಿದ್ದ ಈಗ ಬೆಳೆಗೆ ವ್ಯತ್ಯಾಸ ಏನ್ರಿ ಅಂದ್ರೆ ಸರ್, ಈಗ ಅವಾಗಿನ ಎಲ್ಲ ಖರ್ಚು ಲೇಬರ್ ಖರ್ಚು ಜಾಸ್ತಿ ರೀ. ಹಂಗಾಗಿ ಅದಕ್ಕೆ ಲೇಬರಿಗೆ ಕೊಟ್ಟು ಭಾಳ ಉಳಿಗಿಲ್ರಿ, ಬರೀ ದಣಿ ಜಾಸ್ತಿ ಹಾಕತ್ರಿ ಸರ್. ಇದು ಲೈಫ್ ಲಾಂಗ್ ಗಿಡ ಹಾಕವ್ರಿ, ವರ್ಷದ ತನಕ ಎಲ್ಲ ಡ್ರಿಪ್ಪಿನ ಮುಖಾಂತರ. ಹಂಗಾಗಿ ಇದಕ್ಕೆ ಖರ್ಚು ಕಮ್ಮಿ ಹಾಕತ್ರಿ. ಹಂಗಾಗಿದ್ರೆ 4 ರೂಪಾಯಿ ನಮ್ಗೆ ಉಳಿಯಕೈತೆ ಸರ್. ನೀರಾವರಿ ಬಹಳ ಮುಖ್ಯ, ನೀರಿನ ಮೂಲ. ನೀರಿನ ಮೂಲಕ ಏನೇನ್ ಮಾಡ್ಕೊಂಡ್ರಿ? ಏನಿದೆ ಬೋರ್ ಮಾಡ್ಕೊಂಡ್ರಿ ಸರ್? ಎಷ್ಟಿದಾವೆ ಬೋರು? ತೋಟದ ಪ್ರೆಸೆಂಟ್ 6 ಬೋರ್ ಅದಾವ್ರಿ. ಒಂದು ಹೊಂಡ ಐತ್ರಿ ಸರ್, ಹೊಂಡ, ಕೃಷಿ ಹೊಂಡ ಮಾಡಿ. ಹೌದ್ರಿ ಸರ್, ಅದ್ರಾಗ ಒಂದು ಮೋಟರ್ ಹಚ್ಚಿವ್ರಿ, ನೀರು ಅದ್ರ ಸ್ಟಾಕ್ ಮಾಡ್ಕೊಂತವ್ರಿ. ನಮ್ಗೆ ಎಲ್ಲಿ ಯಾವಾಗ ಬಳಕೆ ಹಾಕತ್ ಅದನ್ನ ಮೋಟರ್ ಹಚ್ಚಿ ಸ್ಪಿಂಕ್ಲರ್ ಮುಖಾಂತರ ನೀರು ಎಷ್ಟ ಅಲ್ಲದಂಗ ಸ್ಪಿಂಕ್ಲರ್ ಮುಖಾಂತರ ಮಾಡ್ಕೊಂತಾರ ಸರ್. ಹನಿ ನೀರಾವರಿ? ಹನಿ ನೀರಾವರಿ ಬೋರ್ಗಲ್ ಹನಿ ನೀರಾವರಿ ಡ್ರಿಪ್ ಮುಖಾಂತರ ಕೊಡ್ತಾರ ಸರ್. ತುಂತುರು ನೀರಾವರಿ? ಹೌದ್ರಿ ಸರ್, ಹಿಂಗೆಲ್ಲ ಮಾಡ್ಕೊಂತ. ಹಾಗಾಗಿ ನೀರನ್ನ ಮಿತವಾಗಿ ಬಳಕೆ ಮಾಡ್ಕೊಳ್ತೀರಿ? ಹೌದ್ರಿ ಸರ್, ಹೆಚ್ಚು ಎಲ್ಲೂ ಪೋಲಾಗಲ್ಲ, ಎಲ್ಲಿ ಇದನ್ನ ಮಾಡಂಗಿಲ್ಲ, ವೇಸ್ಟೇಜ್ ಮಾಡಂಗಿಲ್ಲ ಸರ್. ಸರ್ಕಾರದಿಂದ ನೀವು ಯಾವ ರೀತಿಯ ಸಹಾಯ ತಗೊಂಡಿದ್ರಿ? ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ? ತೋಟಗಾರಿಕೆ ಇಲಾಖೆಯಿಂದ ನಮ್ಗೆ ಅವರು ಡ್ರಿಪ್ ಅನುಕೂಲ ಮಾಡಿಕೊಟ್ರೆ ಸರ್. ಅಲ್ಲಿಂದ ನೆರವೇಜಿನಾಗ ಎನರ್ಜಿ ಇದನ್ನು ಮಾಡಿಕೊಟ್ರೆ ಸರ್. ನರೇಗದಲ್ಲಿ? ಹೌದ್ರಿ ಸರ್. ನರೇಗದಲ್ಲಿ ಏನೇನು ಮಾಡಿಸ್ಕೊಂಡ್ರಿ? ನಾವು ಪಪ್ಪಾಯದು ಎನರ್ಜಿ ದುಡ್ಡು ಮಾಡಿಸಿದ್ರು ಸರ್. ಅದರಿಂದ ನಮ್ಗೆ ಅವರು ದಾರಿ ಹಿಂಗೆ ನಾವು ಹಿಂಗೆ ಮಾಡ್ಕೊಂತೀವಿ ಸರ್, ನಮ್ಗೆ ಹಿಂಗಂತೂ ಸಹಾಯಧನ ಇದು ಮಾಡಿ ಹಿಂಗೈತೆ ನೆರವೇಜಿನ ಮಾಡ್ಕೇರಿ ಅಂತ ಹೇಳಿದ್ರು ಸರ್. ಅವರೆಲ್ಲ ನಮ್ಗೆ ಅದು ಏನ್ ಬರ್ತಕ್ಕದ್ದು ನಮ್ಗೊಂದು ಎಕ್ಟ್ರು ಮಾಡಿ ಕೊಟ್ರಿ ಸರ್. ಅದಕ್ಕೊಂದು 100,000 ರೂಪಾಯಿ ಇತ್ತು ಬಿಡ್ರಿ ಸರ್. ಅದಕ್ಕೊಂದು ನಮ್ಗೊಂದು 70,000-80,000 ರೂಪಾಯಿ ಅಂತ ನಮ್ಗೆ ಅದೇ ಅದರಲ್ಲಿಂದ ಬಂದತ್ರಿ ಸರ್. ಅದು ನಮ್ಗೆ ಅಗಿ ಖರ್ಚು ಆತ್ರಿ. ಹಂಗಿಂದ ನಮ್ಗೆಲ್ಲ ಒಂಚೂರು ಮತ್ತೆ ಮುಂದೆ ಬೆಳಿಗ್ಗೆ ಹಾಕಕ್ಕ ಅಳವರಾಗಿ ನಮ್ಗೆ ಅದರಲ್ಲಿಂದ ಒಳ್ಳೇದಾಕೆ. ಕೃಷಿ ಹೊಂಡ ಯಾವ ಸ್ಕೀಮಲ್ಲಿ ಮಾಡಿಸ್ಕೊಂಡ್ರೆ? ಅದನ್ನ ಮೊದಲು ಅವು ಜನನ ಇಲ್ಲಿಂದ ನಮ್ದು ಈಗ ಒಂದು 15 ವರ್ಷದಿಂದಲ್ರಿ ಸರ್. ಅದ ಅದು ಒಂದು ಇಲಾಖೆಯಿಂದ ಜನನ ಇಲಾಖೆಯಿಂದ ಅವ್ರು ಫ್ರೀ ಅಷ್ಟ ಮಾಡೋದು. ಹ್ಞೂನ್ರಿ, ಅದು ಫ್ರೀ ಅಷ್ಟು ಮಾಡೋದು ಸರ್. ಅದಕ್ಕೆ ನಾವು ಒಂದು ಪ್ಲಾನ್ ಮಾಡಿ ಮತ್ತೆ ನೀರು ಇದಕ್ಕೆ ವೇಸ್ಟೇಜ್ ಮಾಡಬಾರ್ದಲ್ಲ ಅಂತಂದು ಅದಕ್ಕೊಂದು ಬೋರ್ಗಲ್ ನೀರು ಹೋಗಿ ಅದ್ರ ಕಡಿವ್ರಿ ಸರ್. ಒಂದು ಮೋಟರ್ ಹಚ್ಚಿ ಅದಕ್ಕೆಲ್ಲ ನಾವು ಇದನ್ನ ಬಳಕೆ ಮಾಡ್ಕೊಂಡ್ರಿ ಸರ್. ಮಾಡ್ಕೊಂಡಿದ್ವಿ. ಹೌದ್ರಿ ಸರ್. ಸೊ ಈಗ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ದುಡ್ಡು ಬರ್ತದ ನಿಮ್ಗೆ? ಅದು ಅನ್ರಿ, ಪಾಣಿ ಇದ್ದವರಿಗೆ 2,000-2,500 ಹಿಂಗ 4,000-5,000 ಬರ್ತ್ರಿ ಸರ್. ನಿಮಗೂ ಬರ್ತದೆ? ಹೌದ್ರಿ ಸರ್, ನಿಮ್ಗೆ ಉಪಯೋಗ ಆಗಿದೆ. ಹ್ಞೂ, ಆಗತ್ರಿ ಸರ್. ತೋಟಗಾರಿಕೆ ಬೆಳೆ ಲಾಭನೇ ಸಾಕಷ್ಟಿದೆ. ಅಲ್ರಿ ಸರ್, ಮತ್ತೆ ಅದು ನೋಡ್ರಿ, ಅದಕ್ಕೆ ಕೃಷಿ ಮಾಡಂದ್ರೆ ಮತ್ತೆ ಅವರು ಇದರಿಂದ ನಮ್ಗೆ ಒಳ್ಳೆ ಕೇಂದ್ರ ಸರ್ಕಾರ ಪ್ರೋತ್ಸಾಹನೂ ತಗೊಂಡಿದ್ರಿ. ಹೌದ್ರಿ ಸರ್. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಂಚಾಯತಿಯ ನರೇಗಾ ಯೋಜನೆ, ಒಟ್ಟಾರೆಯಾಗಿ ನಿಮಗೆ ಸರ್ಕಾರದ ವಿವಿಧ ಇಲಾಖೆಗಳ ಧನ ಸಹಾಯ ನೆರವುಗಳು ಎಲ್ಲ ತಗೊಂಡು. ಈಗ ಕೊನೆಯದಾಗಿ ಹೇಳಿ, ಇತ್ತೀಚಿನ ಯುವಕರಿಗೆ ಕೃಷಿಯಲ್ಲಿ ಜೀವನ ಕಟ್ಕೊಳ್ಳಕ್ಕೆ ಸಾಧ್ಯನಾ? ಅವ್ರು ಏನ್ ಮಾಡಿದ್ರೆ ಒಳ್ಳೇದು ಅಂತೀರ? ನೋಡಿ ಸರ, ಈಗ ಅವ್ರದ್ದು ಒಂದು 5 ಎಕರೆ ಜಮೀನು ಇತ್ತಂದ್ರಿ ಸರ, ಅದ್ರಾಗ 1 ಎಕರೆ ತರಕಾರಿ ಮಾಡ್ಬೋದ್ರಿ, 1-2 ಎಕರೆ ಪಪ್ಪಾಯಿ ಮಾಡ್ಬೋದು, ಅಲ್ಲಿಂದ 1-2 ಎಕರೆ ಬಾಳೆ ಮಾಡ್ಬೋದು. ಇದರಿಂದ ಅವ್ರು ಹೋದ್ರೆ ಒಂಚೂರು ನೆರವೇಜಿನಾಗ ಗೌರ್ಮೆಂಟ್ ಇಲಾಖೆಯಿಂದ ಒಂಚೂರು ಸಹಾಯಧನ ಸಿಗುತ್ತೆ, ಅವರಿಗೆ ಒಂಚೂರು ಖರ್ಚು ಕಮ್ಮಿ ಆಗುತ್ತೆ ಸರ್, ಸ್ವಂತ ಬಂಡವಾಳ ಹಾಕೋದು. ಹಂಗಾದ್ರೆ ಅವರು ರೈತ ಬೆಳೆಯಕ್ಕೆ ಸಾಧ್ಯ ಆಗಂಡ್ರೆ ಸರ್. ಹೌದ್ರಿ ಸರ್. ನಿಮ್ಮೂರು ಹುಣಸಿಹಾಳು? ಹೌದ್ರಿ ಸರ್. ಹುಣಸಿಹಾಳು ಅಂದ್ರೆ ಏನು, ಹುಣಸೆ ಮರಗಳು ಜಾಸ್ತಿ ಇದಾವ? ಅವಾಗ ಏನೋ ಹುಣಸೆ ಮರಗಳು ಹಿಂದಕ್ಕೆ ಇದ್ದು ಅಂತ್ರಿ ಸರ್, ಅದಕ್ಕೆ ಅದು ಹುಣಸಿಹಾಳು ಅಂತ ಒಂದು ಊರಾಗೈತೆ ನೋಡ್ರಿ ಸರ್. ಹೌದ್ರಿ ಸರ್. ಈಗಿಲ್ಲ? ಈಗಿಲ್ಲರಿ. ಅಲ್ರಿ, ಈಗ ಅದಾವ್ರಿ, ಆದ್ರೆ ಅವಾಗ ಹಿಂದಕ್ಕಿನ ಕಾಲದಲ್ಲೇ ಇದ್ದು ಅಂತ್ರಿ ಅದು. ಅಜ್ಜ ಮುತ್ತೇನಾರ ಕಾಲಕ್ಕೆ ಅದು ಹುಣಸಿ ಗಿಡ ಇತ್ತಂತ್ರಿ, ಅಲ್ಲಿ ಬಂದಾಗ ಒಂದು ಊರು ಮಡ್ಕೊಂಡು ಹುಣಸಿಹಾಳು ಅಂತ ಮಾಡ್ಯಾರ ನೋಡ್ರಿ ಸರ್. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಎಷ್ಟು ಜನ ಇದ್ದೀರಿ? ನಾವು ನೋಡ್ರಿ ಸರ, ನಮ್ಮ ಅಪ್ಪರು ರುದ್ರಪ್ಪ ಅವರು ಉಚ್ಚನೂರು ಸರ, ಅವ್ರ ಒಟ್ಟಿಲ್ಲ ನಾವು 5 ಮಂದಿ ಗಂಡು ಮಕ್ಕಳು, 3 ಹೆಣ್ಮಕ್ಳು ಸರ್. ಎಲ್ಲರೂ ಒಟ್ಟಿಗೆ ಇದ್ದೀರಾ? ಹ್ಞೂನ್ರಿ, ಎಲ್ಲ ಫ್ಯಾಮಿಲಿನೂ ಕೂಡೈತ್ರಿ. 3 ಹೆಣ್ಮಕ್ಳು, ಅವ್ರ ಹೆಣ್ಮಕ್ಳು ಮಾಡಿಕೊಟ್ಟಾರ ಸರ್. ಮಾಡಿಕೊಟ್ಟು? ಹೌದ್ರಿ ಸರ್, ನಾವು 5 ಮಂದಿ ಗಂಡು ಮಕ್ಳು ಸರ್. ಗಂಡು ಮಕ್ಕಳು ಎಲ್ಲರೂ ಒಟ್ಟಿಗೆ ಕೂಡಿದ್ರಿ? ಹಾ, ಕೂಡಿದ್ರಿ. ದೊಡ್ಡ ಕುಟುಂಬ ನಿಮ್ಗೆ? ಹ್ಞೂ, ದೊಡ್ಡ ಕುಟುಂಬ. ಅಂದ್ರೆ ನಾವು 3 ಒಕ್ಕಲ್ತನ ಮಾಡ್ತಾರಲ್ಲ ಸರ್, 2 ನೌಕರಿ, ಅವ್ರ ಕುಟುಂಬ ಕಟ್ಕೊಂಡು ಅವ್ರ ಹೆಣ್ಣು ಮಕ್ಕಳು ಕಟ್ಕೊಂಡು ಅವ್ರು ಸೀಟ್ ಹಾಕಿದಾರೆ ಸರ್, ನೌಕರಿ ಮಾಡ್ತಾರೆ. ಹೌದ್ರಿ. ಏನ್ ಕೆಲಸ ಮಾಡ್ತಾರೆ? ಅವ್ರ ಒಬ್ರು ಪೊಲೀಸ್ ಇಲಾಖೆ DR ಪೊಲೀಸ್ ಅದಾರ ಸರ್, ಒಬ್ರು ಜಿಲ್ಲಾ ಆಸ್ಪತ್ರೆ ಗೌರ್ಮೆಂಟ್ ಡಾಕ್ಟರ್ ಆಗಿದ್ರು. ಡಾಕ್ಟರ್? ಹೌದ್ರಿ ಸರ್. ಅವ್ರು ಅಲ್ಲಿ ಶಿವಮೊಗ್ಗದ ತಾಕ ಸೊರಬ ಅಂತ ಐತ್ರಿ, ಸೊರಬದಲ್ಲಿ. ಸೊರಬದಲ್ಲಿ ಅವರು ಜಾಯ್ನ್ ಆಗ್ಯಾರ ಸರ್. ಒಬ್ರು ಇಲ್ಲೇ ಕೊಪ್ಪಳದಲ್ಲಿ. ನಿಮಗೆ ಎಷ್ಟು ಮಕ್ಕಳು? ನಮಗ 2 ಹೆಣ್ಮಕ್ಳು ಸರ್, 2 ಗಂಡ್ಮಕ್ಳು ಸರ್. ಮಕ್ಕಳು ಏನೇನು ಓದಿಸ್ತಾ? ಹಾ, ಓದಿಸ್ತೀರಿ ಸರ್. ಒಬ್ರು ಹಿರಿಯ ಹುಡುಗ ಗಂಡ್ಮಗ್ರಿ ಸರ್, 8ನೇ ಕ್ಲಾಸ್ ಓದ್ತಾನ್ರಿ. ಎರಡನೇ ಹುಡುಗಿ ಹೆಣ್ಮಗ್ರಿ ಸರ್, 7ನೇ ಕ್ಲಾಸ್ ಓದ್ತದ್ರಿ. ಚಿಕ್ಕ ಮಕ್ಳು ಇದ್ದಾರೆ? ಹ್ಞೂನ್ರಿ. ಒಂದು ಇನ್ನೂ ಒಂದು ಹೆಣ್ಮಗ್ಳು ರೀ ಕೋಚಿಂಗಿಗೆ ಬಿಟ್ಟಿನ್ರಿ ಸರ್. ಎಲ್ಲಿ? ಅಲ್ಲೇ ನಮ್ಮ ತಮ್ಮವ್ರು ಕರ್ಕೊಂಡು ಹೋಗ್ಯಾರ ಸರ್, ಸೊರಬದಾಗ. ಎಷ್ಟನೇ ವಯಸ್ಸು? 5ನೇ ಕ್ಲಾಸ್ ರೀ. ಹ್ಞೂನ್ರಿ ಸರ್. ಈ ಹಾಸ್ಟೆಲ್ ಶಿಕ್ಷಣ ಕೋಚಿಂಗ್ ಈಗ ಹಚ್ಚಿವ್ರಿ ಸರ್ ಈ ಸಲ. ಮತ್ತೆ ಎಕ್ಸಾಮ್ ಬರೆಸಿ ಯಾವಾದ್ರು ಒಂದು 3 ಅರ್ಜಿ ಏನಾರ ಒಂದು ಮಾಡಿಸ್ಬೇಕ್ರಿ ಸರ್. ಒಂದು ಸಣ್ಣದ ಹುಡುಗ ಒಂದು 6 ವರ್ಷದ ಐತೆ ಸರ್. ಅಲ್ಲೇ ನಾವು ಕಳ್ಸಕೈತಿ, ಕಾರ್ಮೋಡ್ ಶಾಲಿ ಕಳ್ಸಕೈತಿ. 1ನೇ ಕ್ಲಾಸ್ ರೀ. ಒಟ್ಟಾರೆಯಾಗಿ ನಿಮ್ಮ ತೋಟಗಾರಿಕೆ ಕೃಷಿಯಿಂದ ನಿಮ್ಮ ಕುಟುಂಬ ಆರ್ಥಿಕವಾಗಿ ಸದೃಢವಾಗಿದೆ, ಯಾವುದೇ ಸಮಸ್ಯೆಗಳಿಲ್ಲದೆ ಸೂತ್ರವಾಗಿರ್ತಕ್ಕಂಥ ಜೀವನ ನಡೆಸಬಹುದು. ಹ್ಞೂ ರೀ ಸರ್, ಎಲ್ಲ ನಾವು ಮತ್ತೆ ಆರ್ಗ್ಯಾನಿಕದಿಂದ ನಾವು ಭತ್ತ ಬೆಳಿತೀವಿ ಸರ, ಜೋಳ ಬೆಳಿತೀವಿ, ಅಲ್ಲಿಂದ ನಾವು ಹೊರಗೆ ಗೊತ್ತಗಲ್ಲಾರಂತ ಎಲ್ಲ ಸಾಧನೆ ನಾವು ಮಾಡೀವಿ ರೀ ಸರ. ಅಲ್ಲಿಂದ ಮತ್ತೆ ಒಂದು ಇಟ್ಟೆ ಹೊರಗೆ ಹೋಗ್ಲಾರ್ದಂಗೆ ಒಂದು ಇಟ್ಟಿ ಗಿರಣಿ ನಮ್ಮ ಮನೆಗೆ ನಮ್ಮ ಕುಟುಂಬ ವಜೆ ಐತೆನಕ ಒಂದು ಇಟ್ಟಿ ಗಿರಣಿ ನಾವ ಮಾಡ್ಕೊಂಡ್ರಿ ಸರ. ಹಿಂಗಾಗಿ ನಾವೆಲ್ಲದೂ ನಾವು ಇಲ್ಲೇ ಮಾಡ್ಕೊಂಡು ಭತ್ತ ಎಲ್ಲ ಆರ್ಗ್ಯಾನಿಕ್ ಬೆಳಿತೀವಿ. ಹೌದ್ರಿ ಸರ್, ನಾವು ಸರ್ಕಾರಿ ಗೊಬ್ಬರ ಹಾಕಂಗಿಲ್ಲ ಸರ್. ಈಗೆಲ್ಲ ನಾನಾ ತರ ರೋಗಗಳು ಜಾಸ್ತಿ ಕಾಣಕತ್ತವ್ರ ಸರ್. ನಮ್ಗಿಂತ ಎಲ್ಲ ಸರ್ ಎಲ್ಲಾರ ನಮ್ಮನ್ನ ಕರೆಸಿ ಹಿಂಗೆಲ್ಲ ನಮ್ಮ ಮಾಹಿತಿ ಕೊಡ್ತಾರಲ್ಲ ಸರ್, ಅದ್ರಲಿಂದ ನಾವು ತಿಳ್ಕೊಂಡ್ ನಾವು ಆರ್ಗ್ಯಾನಿಕ್ ದಾಗ ನಮ್ಗೆ ಎಷ್ಟು ಬಳಕೆ ಆಗುತ್ತೆ ನಮ್ಮ ದೊಡ್ಡ ಕುಟುಂಬ ಮನೆತನಂತಂದ ಒಂದು ಎಕರೆ ಭತ್ತ ಬೆಳಿತೀವಿ ಸರ್, ಒಂದು ಎಕರೆ ಜೋಳ ಹಾಕ್ತಿವಿ ಸರ್. ಅಲ್ಲಿಂದ ನಾವು ಅದನ್ನ ನಮ್ಮ ಮನೆಗೆ ಉಪಯೋಗ ಮಾಡ್ಕೊಂತ ಹೊಂಟಿವಿ ಸರ್. ಹೊರಗಡೆ ಏನು ಆಹಾರ ಧಾನ್ಯಗಳು ಹೊರಗಡೆ ಏನು ತಗೊಂಡಿಲ್ಲ ಸರ್, ಏನು ತಗೊಂಡಿಲ್ಲ ಸರ್. ಕಾಳುಗಳು ಏನು ಅದಾವಲ್ರಿ ನಮ್ಮ ಗಟ್ಟಿ ಪ್ರದಾರ್ಥ, ಅವು ಎಲ್ಲ ನಾವು ಹೊಲದಲ್ಲಿ ಬೆಳ್ಕೊಂತೀವಿ ಸರ್. ತರಕಾರಿ ಗಿರ್ಕಾರಿ ತರಕಾರಿ ಎಲ್ಲ ಇಲ್ಲೇ ನಾವು ಬೆಳ್ಕೊಂತ ಮಾಡ್ಕೊಳ್ತೀವಿ. ಹೌದ್ರಿ ಸರ್. ಒಟ್ಟಾರೆಯಾಗಿ ಹೊರಗಡೆ ವೆಚ್ಚ ಮಾಡಿ ತರುವಂತ ಏನ್ರೀ ಒಂದ್ ಒಳ್ಳೆ ಎಣ್ಣೆ ಅಷ್ಟೇ ಒಂದ್ ಇಂಥವು ಅಷ್ಟೇ. ಇತ್ತೀಚೆಗೆ ರೈತರು ಅದನ್ನು ಶುರು ಮಾಡ್ಕೊಂಡಿದಾರಲ್ಲ, ಈಗ ಎಣ್ಣೆ ಮನೇಲಿ ಗಾಣ. ಹೌದ್ರಿ, ಅದಾರೀ ಸರ್. ಅದು ಮತ್ತೆ ನಮ್ಗೆ ನಮ್ ಮುಂದಾಗ ಅದು ಎಲ್ಲ ನಮ್ಗ ಈ ಒಂದು ನುಡಿಕೊಂಡ ಅನುಭವ ಆದ್ರೆ ನಾವು ಅದನ್ನ ಖಂಡಿತ ಮಾಡ್ತಾರ ಅದೆಲ್ಲ ತಿಳ್ಕಂತಂದ್ರೆ. ಹಿಂಗ ನಮ್ಗು ಮತ್ ಮೊದಲ ಇಟ್ಟಿನ ಗಿರಣಿ ಸಣ್ಣ ಮೇಲಿದ್ರು ಮನೆತನ ಬಿಸವ, ಆಗ ದೊಡ್ಡ ಗಿರಣಿ ಇದ್ವು. ಹಿಂಗ ಇಂಥವು ಹಿಂಗ ಬಂದವಂತ ನಾವು ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಕೇಳ್ಕೊಂಡು ಮತ್ತೆ ತಗೊಂಡ್ ನಾವು ಅಂತ ಗಿಣಿ ತಗೊಂಬಂದ್ರಿ ಸರ್. ಅದನ್ನ ನಾವು ಮನೆಗೆ ಉಪಯೋಗ ಮಡ್ಕೊಳಕತ್ತೀರಿ ಸರ್. ಹ್ಞೂ ಹ್ಞೂ, ಒಳ್ಳೇದು. ಹನುಮಂತಪ್ಪರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ ತಮ್ಮ ತೋಟಗಾರಿಕೆಯ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿ ಹಾಗೂ ತೋಟಗಾರಿಕಾ ಅನುಭವ ಈ ಕುರಿತು ಶ್ರೀ ಹನುಮಂತಪ್ಪ ಹುಣಸೇಹಾಳ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು. ಈಗ ಕೇಳಿ ಒಂದು ಕೃಷಿ ಗೀತೆಯನ್ನ. ಸಣ್ಣ ಕುಣಿ ಹಸುರಾರಿ ಗಾಡಿ ಬರ್ತಾವ ಹೋಗ್ತಾವ, ಹುಡು ಮಣ್ಣು ಸೆಗಡಿ ಹಾರಾಡತಾವ. ಇದಕ ಅಂತಾರ ಹಾರಾಡು ತಿಪ್ಪಿ ಮಾಡಾಡು ಎಂದೆಂದು ನೀರಿಂದ ತಪ್ಪಿ. ಹಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ, ಮಳೆ ನೀರು ಬರ್ತಾವ ನಾರಿ ನೀರು ಬರ್ತಾವ, ತಿಪ್ಪೆಗಿನ ಸೆಗಡಿ ತೇಲಾಡಿ ಹೋಗ್ತಾದ. ಅಂತಾರ ತೇಲಾಡು ತಿಪ್ಪಿ ಮಾಡ್ಬೇಡ್ರಿ ಎಂದೆಂದು ನೀರಿಂದ ತಪ್ಪಿ. ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಕಟ್ಟತಿರಿ ಹರಕ ಚೀಲ ಹೊಲ ಮುಟ್ಟದ್ರಾಗ ನಿಮ್ಮ ಗಾಡಿ ಸೋರಿ ಹೋಗುತ್ತದ ಗೊಬ್ಬರ ನೋಡ್ರಿ. ಇದಕ ಅಂತಾರ ನಡೆದಾಡು ತಿಪ್ಪಿ ಮಾಡ್ಬೇಡ್ರಿ ಎಂದೆಂದು ನೀರಿಂದ ತಪ್ಪಿ. ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ

ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ ನಲ್ಮೆ ಕೇಳುಗರೆ, ವಸಂತ ಮಾಸ, ಬೇವು ಬೆಲ್ಲ, ಸಿಹಿ ಕಹಿ, ಹೊಂಗೆ ಮಾವು, ಕೋಗಿಲೆ, ಆಹಾ, ಸುಗ್ಗಿ ಹಿಗ್ಗಿ, ಮತ್ತೆ ಬಂದಾಗಿದೆ ನಮ್ಮ ಯುಗ ಯುಗಾದಿ. ಈ ತರ ಯುಗಾದಿ ಕುರಿತಾದಂತಹ ಗೀತೆಗಳನ್ನ ಈ ರಾತ್ರಿ 8 ಗಂಟೆಗೆ ಕೇಳುವಿರಿ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ಯುಗಾದಿ ಕುರಿತಾದಂತಹ, ವಸಂತ ಮಾಸ, ಕೋಗಿಲೆ ಕುರಿತಾದಂತಹ ಗೀತೆಗಳು ರಂಜಿಸಲಿವೆ ಈ ರಾತ್ರಿ 8 ಗಂಟೆಗೆ. ಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ಡ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800-420-2233 ಗೆ ಕರೆ ಮಾಡಿ. ಆತ್ಮೀಯರೇ, ನಿಮ್ಮ ಬಾನುಲಿಯಲ್ಲಿ ಕೊಂಚ ಮೋಜು ಕೊಂಚ ಮಸ್ತಿಯೊಂದಿಗೆ ಬುದ್ಧಿಗೆ ಚುರುಕು ಮುಟ್ಟಿಸುವ ನವನವೀನ ಆಟ ಆಟ ಹುಡುಗಾಟ ಪ್ರತಿ ತಿಂಗಳ 2ನೇ ಶುಕ್ರವಾರದಂದು ಸಂಜೆ 5 ಗಂಟೆಗೆ ನೇರ ಪ್ರಸಾರದಲ್ಲಿ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 2211100 ಅಥವಾ 2000093, STD ಕ್ರಮಾಂಕ 08394. ತಪ್ಪದೆ ಕೇಳಿ ಭಾಗವಹಿಸಿ ನೇರ ಫೋನಿನ್ ಆಟ ಹುಡುಕಾಟ. ಕೇಳುಗರೆ ಗಮನಿಸಿ, ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ರೋಟರಿ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಕ್ರು ಶ್ರವಣ ದೋಷವುಳ್ಳ ಮಕ್ಕಳ ವಸತಿ ಶಾಲೆ ಕಳೆದ 37 ವರ್ಷಗಳಿಂದ 1ರಿಂದ 10ನೇ ತರಗತಿಯವರೆಗೆ 6ರಿಂದ 16 ವರ್ಷದ ವಯೋಮಿತಿ ಇರುವ ಶ್ರವಣ ದೋಷವುಳ್ಳ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುತ್ತಾ ಬಂದಿರುತ್ತದೆ. ಇವರಿಗೆ ಊಟ, ವಸತಿ, ಕಂಪ್ಯೂಟರ್ ಶಿಕ್ಷಣ, ಹೊಲಿಗೆ ತರಬೇತಿ ಉಚಿತವಾಗಿರುತ್ತದೆ. ವಿಶೇಷ ತರಬೇತಿ ಹೊಂದಿದ ಶಿಕ್ಷಕರಿಂದ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡಲಾಗುತ್ತದೆ. ಸಂದರ್ಶನಗಳ ವಿವರು: ಸಂದರ್ಶನ ದಿನಾಂಕ 4/4 ಅಂದರೆ ಏಪ್ರಿಲ್ 4ನೇ ತಾರೀಕು 2025. ಸ್ಥಳ: ನಕ್ರು ಗಣಪಯ್ಯ ರೋಟರಿ ಶ್ರವಣ ದೋಷವುಳ್ಳ ಮಕ್ಕಳ ಶಾಲೆ, JSSB ಎಡ್ ಕಾಲೇಜ್ ಪಕ್ಕದಲ್ಲಿ, ಕೌಡಳ್ಳಿ, ಆನೆಮಹಲ್ ಅಂಚೆ, ಸಕಲೇಶ್ಪುರ, ಹಾಸನ ಜಿಲ್ಲೆ. 573-1134. ಸಮಯ: ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4:30 ವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಲೋಕೇಶ್ ಪ್ರಾಂಶುಪಾಲರು. ಫೋನ್ ನಂಬರ್ ಮೊಬೈಲ್ ಸಂಖ್ಯೆ 9986685210.